ಇದರಲ್ಲಿ ಅಡಿಕೆ ಮತ್ತು ಪರಿಷ್ಕರಣೆ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಭದ್ರಾವತಿಯ ಕಾರ್ಯಚಟುವಟಿಕೆಗಳ ಕುರಿತು ಮಾತನಾಡುತ್ತಾರೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಎಂ ವಿರೂಪಾಕ್ಷ ಅವರು. ರ್ಯಾಂಪ್ಕೋಸ್ ಅಂದರೆ ರೈತರ ಅಡಿಕೆ ಮಾರಾಟ ಮತ್ತು ಪರಿಷ್ಕರಣಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಭದ್ರಾವತಿಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಮಾತನಾಡುತ್ತಾರೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಎಂ ವಿರೂಪಾಕ್ಷಪ್ಪನವರು. ಸರ್ವರಿಗೂ, ಭದ್ರಾವತಿ ತಾಲೂಕು ರೈತರ ಅಡಿಕೆ ಮಾರಾಟ ಮತ್ತು ಪರಿಷ್ಕರಣಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಎಂ ವಿರೂಪಾಕ್ಷಪ್ಪ ಮಾಡುವ ನಮಸ್ಕಾರಗಳು. ಆತ್ಮೀಯ ಸದಸ್ಯ ಬಂಧುಗಳೇ, ಸಹಕಾರ ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಘವಾದಂತಹ ರ್ಯಾಂಕೋ ಸಂಸ್ಥೆಯು ತನ್ನದೇ ಆದ ಕೆಲವು ಕನಸುಗಳು ಸ್ಥೂಲ ರೂಪರೇಷೆಗಳನ್ನು ಕಂಡುಕೊಳ್ಳುವ ಮೂಲ ಉದ್ದೇಶದಿಂದ ತಾಲೂಕು ಮಟ್ಟದಲ್ಲೇ ಒಂದು ಉತ್ತಮ ಸಹಕಾರ ಸಂಘವಾಗಿ ರೈತರ ಅಡಿಕೆ ಬೆಳೆಗಾರರ ನಿರೀಕ್ಷಿತ ಕನಸುಗಳು, ದೂರದರ್ಶಿತ್ವ, ಕ್ರಿಯಾಶೀಲತೆ, ಸಮರ್ಥ ನಾಯಕತ್ವ, ಭವಿಷ್ಯದೆಡೆಗಿನ ದೃಷ್ಟಿ ಇವೆಲ್ಲವುಗಳನ್ನು ಮೇಳೈಸಿಕೊಂಡು ಸಂಘವು ಉತ್ತುಂಗವನ್ನು ಕಂಡುಕೊಳ್ಳುತ್ತಿದೆ. ಮರದ ಮೇಲೆ ಕುಳಿತ ಅಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರುದು ಎನ್ನುವಂತೆ ನಂಬಿರ್ತಕ್ಕಂಥ ಸದಸ್ಯ ರೈತರ ಹಿತದೃಷ್ಟಿಯಿಂದ ಸಂಘದ ಅಭಿವೃದ್ಧಿ ಸಂಘದ ಸದಸ್ಯರನ್ನು ಅವಲಂಬಿಸಿದೆ ಎಂದರೆ ತಪ್ಪಾಗಲಾರದು. ದಿನಾಂಕ 29/10/1994 ಸಂಘವು ನೋಂದಣಿಯಾಗಿ ಅಂದಿನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಕೆರೆ ಎಚ್ ಲೋಕೇಶಪ್ಪನವರು ಮತ್ತು ಸಮಾನ ಮನಸ್ಸಿನ ಸಹಕಾರಿ ಬಂಧುಗಳು ಸೇರಿ ಈ ಒಂದು ಸಂಘವನ್ನು ಸಂಸ್ಥಾಪನೆ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಸಂಘವು ಸತತವಾಗಿ ಲಾಭವನ್ನು ಗಳಿಸುತ್ತಾ ಸದಸ್ಯ ಬೆಳೆಗಾರರಿಗೆ, ಅದರಲ್ಲೂ ಭದ್ರಾವತಿ ತಾಲೂಕಿನ ಸಾವಿರಾರು ಸದಸ್ಯರಿಗೆ ನೆರಳಾಗಿ ಅವರ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ. ಸಂಘವು ಪ್ರಾರಂಭದಿಂದಲೂ ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಎಂಬ ಸಹಕಾರ ತತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಂದಿನ ಆಡಳಿತ ಮಂಡಳಿಯವರ ಸಲಹೆ, ಸೂಚನೆ, ಮಾರ್ಗದರ್ಶನ ಹಾಗೂ ಹಾಲಿ ಆಡಳಿತ ಮಂಡಳಿಯವರ ಪರಿಶ್ರಮದ ಫಲವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸದಸ್ಯ ಸಿಬ್ಬಂದಿ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಹಕಾರದಲ್ಲಿ ನೈತಿಕ ಮೌಲ್ಯಗಳನ್ನು ಬಿತ್ತಿ ಬೆಳೆಸಿ ಆರ್ಥಿಕ ಸ್ಪರ್ಧೆ ಮತ್ತು ಸವಾಲುಗಳನ್ನು ಸಂಘವು ಸೇವಾ ಮನೋಭಾವದ ದೃಷ್ಟಿಯಲ್ಲಿ ಜಯಿಸಿ ಆರ್ಥಿಕ ಸ್ವಾವಲಂಬನೆ ಹತ್ರ ಸಾಗುತ್ತಿದೆ. ಸಂಘವು ಕಳೆದ 30 ವರ್ಷಗಳಿಂದ ಸದಸ್ಯರಿಗೆ ಆರ್ಥಿಕ ಸಹಾಯವನ್ನು ಸಮರ್ಥವಾಗಿ ಪೂರೈಸಿ 31ನೇ ಸರ್ವ ಸದಸ್ಯರ ಮಹಾಸಭೆಯು ದಿನಾಂಕ 20/9/2025 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಭದ್ರಾವತಿ APMC ಆವರಣದ ಸಂಘದ ಪ್ರಧಾನ ಕಚೇರಿಯಲ್ಲಿ ನಡೆಯುತ್ತದೆ. ಈ ಒಂದು ಸುಸಂದರ್ಭದಲ್ಲಿ ಸಂಘದ ಸರ್ವ ಸದಸ್ಯರು ಕೂಡ ಈ ಒಂದು ಮಹಾಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ದಿನಾಂಕ 31/3/2025 ಸಂಘದಲ್ಲಿ 4084 ಸದಸ್ಯರಿಂದ 2,28,00,000 ಷೇರು ಬಂಡವಾಳವನ್ನು ಹೊಂದಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಂಘವು ಭದ್ರಾವತಿ ನಗರದಲ್ಲಿ ತನ್ನದೇ ಆದ ಸ್ವಂತ ಹಾಗೂ ಸುಸಜ್ಜಿತ ಸುಂದರ ಬಹುಮಾಡಿ ಕಟ್ಟಡವನ್ನು ಕೂಡ ಹೊಂದಿದ್ದು ಸಂಪೂರ್ಣ ಗಣಕೀಕೃತ, ಅವನಿಯಂತ್ರಿತ ಮತ್ತು ನಗದು ರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರ ಅಡಿಕೆ ಬೆಳೆಗಾರರ ಆರ್ಥಿಕ ಸಮಸ್ಯೆಗಳಿಗೆ ಉತ್ತಮ ಸ್ಪಂದನೆ ಹಾಗೂ ತ್ವರಿತಗತಿಯಲ್ಲಿ ಸೇವೆ ನೀಡಿ ಸದಸ್ಯರ ಮೆಚ್ಚುಗೆಯನ್ನು ಪಡೆದಿದೆ. ಸಂಘದಲ್ಲಿ ಉತ್ತಮವಾದಂತಹ ಠೇವಣಿ ಬಡ್ಡಿ ದರವನ್ನು ಕೂಡ ನೀಡ್ತಾ ಇದೆ. ಸಂಘದ 30 ವರ್ಷಗಳಿಂದ ಸದಸ್ಯರಿಗೆ ಅನೇಕ ಸಾಲ ಸೌಲಭ್ಯಗಳನ್ನು ಕೂಡ ಸಂಘವು ಕಡಿಮೆ ಬಡ್ಡಿ ದರದಲ್ಲಿ ನೀಡುತ್ತಾ ಇದೆ. ಪ್ರಮುಖವಾಗಿ ದಾಸ್ತಾನು ಸಾಲ ಆಗಿರ್ಬೋದು, ಪರಿಷ್ಕರಣಾ ಸಾಲ ಆಗಿರ್ಬೋದು, ಅದೇ ರೀತಿ ಬಂಗಾರದ ಅಡವು ಸಾಲಗಳು ಕೂಡ ಆಗಿರ್ಬೋದು, ಇನ್ನು ಅನೇಕ ಸೌಲಭ್ಯಗಳನ್ನು ಕೂಡ ಸಂಘದಿಂದ ನೀಡಲಾಗುತ್ತದೆ. ಸಂಘದಲ್ಲಿ ಸದಸ್ಯರ ದಾಸ್ತಾನುಗಳಿಗೆ ಉತ್ತಮವಾದಂತಹ ಗೋದಾಮು ಸೌಲಭ್ಯವನ್ನು ಕೂಡ ಹೊಂದಿದ್ದು ನಮ್ಮ ಸಂಘದ ಆನಿವೇರಿ, ಹೊಳೆವನ್ನೂರು ಮತ್ತು ಭದ್ರಾವತಿಯಲ್ಲಿ ಉತ್ತಮ ಗೋದಾಮು ಸೌಲಭ್ಯವನ್ನು ಕೂಡ ಸದಸ್ಯರಿಗೆ ನೀಡಲಾಗಿದೆ. ಕನಿಷ್ಠ 10 ತಿಂಗಳವರೆಗೆ ಯಾವುದೇ ಬಾಡಿಗೆ ರಹಿತವಾದಂತಹ ಗೋದಾಮು ಸೌಲಭ್ಯವನ್ನು ಕೂಡ ನಾವು ಕಲ್ಪಿಸಲಾಗುತ್ತದೆ. ಕೇವಲ ಲಾಭ ದೃಷ್ಟಿಯಲ್ಲದೆ ಸದಸ್ಯರಿಗೂ ಕೂಡ, ಸದಸ್ಯರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರಿಗೆ ಗರಿಷ್ಠ 100,000 ಮರಣೋತ್ತರ ಸೌಲಭ್ಯವನ್ನು ಕೂಡ ನೀಡಲಾಗುತ್ತದೆ. ಅದೇ ರೀತಿ ಸಂಘದಲ್ಲಿ ಅನೇಕ ಯೋಜನೆಗಳು ಕೂಡ ಜಾರಿಯಲ್ಲಿದ್ದು ಅದರಲ್ಲಿ ಪ್ರಮುಖವಾಗಿ ನಮ್ಮ ಸದಸ್ಯರಿಗೆ ಮರಣೋತ್ತರ ನಿಧಿ ಅಂತ್ಯ ಸಂಸ್ಕಾರ ಯೋಜನೆ, ಮರಣೋತ್ತರ ನಿಧಿ ಯೋಜನೆ, ಸದಸ್ಯರ ಕ್ಷೇಮ ನಿಧಿ, ಇನ್ನು ಅನೇಕ ಯೋಜನೆಗಳನ್ನು ಕೂಡ ನಾವು ಸಂಘದಿಂದ ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ಸಂಘದಲ್ಲಿ ಶೈಕ್ಷಣಿಕ ವರ್ಷಗಳಲ್ಲಿ ಪ್ರತಿಭಾವಂತ ಮಕ್ಕಳಿಗೆ SLC ಮತ್ತು PUC ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡೆದಂತಹ ಪ್ರತಿಭಾವಂತ ಮಕ್ಕಳಿಗೆ ಸಂಘದಿಂದ ಪ್ರತಿ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೂಡ ನೀಡಿ ಗೌರವಿಸಲಾಗುತ್ತದೆ. ಅದೇ ರೀತಿ ಸಂಘದಲ್ಲಿ ಅನೇಕ ಸದಸ್ಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ವಿವಿಧ ಗೃಹೋಪಯೋಗಿ ವಸ್ತುಗಳನ್ನ ಮತ್ತು ಅನೇಕ ಫಿನೋಲೆಕ್ಸ್ ಪೈಪ್ ಮತ್ತು ಫಿಟ್ಟಿಂಗ್ಸ್ ಗಳನ್ನು ಕೂಡ ಶಾಖೆಗಳಲ್ಲಿ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಕೂಡ ಮಾರಾಟವನ್ನು ಕೂಡ ಮಾಡಲಾಗ್ತದೆ. ಸಂಘವು ಭದ್ರಾವತಿ ತಾಲೂಕಿನ ವ್ಯಾಪ್ತಿಯನ್ನು ಒಳಗೊಂಡಿದ್ದರೂ ಸಹ ತಾಲೂಕಿನ ಅಕ್ಕಪಕ್ಕ ಸದಸ್ಯರು ಕೂಡ ಇದರ ಸೌಲಭ್ಯವನ್ನು ಪಡೆಯಲಿಕ್ಕೆ ಸಹಕಾರಿಯಾಗ್ತದೆ. ಅದೇ ರೀತಿ ಸಂಘವು ಈ ಬಾರಿ ಸತತವಾಗಿ ಆಡಿಟ್ ವರ್ಗದಲ್ಲಿ ಎ ತರಗತಿಯಲ್ಲಿ ಮುಂದುವರೆದಿದ್ದು ಈ ವರ್ಷ 1,28,00,000 ನಿವ್ವಳ ಲಕ್ಷವನ್ನ ನಿವ್ವಳ ಲಾಭವನ್ನು ಕೂಡ ಗಳಿಸಿದ್ದು ಸಂತೋಷವನ್ನು ಉಂಟು ಮಾಡಿದೆ. ಈ ಒಂದು ರೀತಿ ಈ ಒಂದು ಸಾಧನೆಗೆ ಸರ್ವ ಸದಸ್ಯರು ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದರೆ ತಪ್ಪಾಗಲಾರದು. ಸಂಘದ ಅಭಿವೃದ್ಧಿ ಕಾರ್ಯಕ್ಕೆ ಕಾರಣೀಭೂತರಾದಂತ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರಿಗೂ, ಮಾಜಿ ಉಪಾಧ್ಯಕ್ಷರುಗಳಿಗೂ ಹಾಗೂ ಹಾಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತ ಶ್ರೀಯುತ HL ಷಡಕ್ಷರಪ್ಪನವರಿಗೂ, ಉಪಾಧ್ಯಕ್ಷರಾದಂತ ಶ್ರೀ ನೂರ್ ಬೇಗರ್ ಅವರಿಗೂ, ನಿರ್ದೇಶಕರುಗಳು ಆಗಿರತಕ್ಕಂತ ಶ್ರೀ ಶ್ರೀ ಹನುಮಂತಪ್ಪ, ಶ್ರೀ BG ಜಗದೀಶ್ ಗೌಡ, ಶ್ರೀ HS ಮಂಜುನಾಥೇಶ್ವರ, ಶ್ರೀ AM ಹರ್ಷ, ಶ್ರೀ TT ಅಣ್ಣಪ್ಪ, ಶ್ರೀ RR ಶ್ರೀನಿವಾಸ್, ಶ್ರೀ MS ಬಸವರಾಜಪ್ಪ, ಶ್ರೀ HS ಸಂಜೀವ್ ಕುಮಾರ್, ಶ್ರೀ AG ವಿಜಯಕುಮಾರ್, ಶ್ರೀಮತಿ ಲಲಿತಮ್ಮ, ಶ್ರೀಮತಿ ಅನಸೂಯಮ್ಮ, ಶ್ರೀ KV ರುದ್ರಪ್ಪ, ಶ್ರೀ SM ಹಾಲೇಶಪ್ಪ ಹಾಗೂ ನನ್ನ ಸಹೋದ್ಯೋಗಿ ಸಿಬ್ಬಂದಿ ವರ್ಗದವರಿಗೆ ಮತ್ತು ಸಂಘದ ಗೌರವಾನ್ವಿತ ಎಲ್ಲಾ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಸಂಘವನ್ನು ಹೆಚ್ಚಿನ ಅಭಿವೃದ್ಧಿ ಮತ್ತು ಲಾಭದತ್ತ ಕೊಂಡೊಯ್ಯಲು ತಮ್ಮೆಲ್ಲರ ಸಲಹೆ ಮತ್ತು ಸೂಚನೆಗಳು ನಾವು ಸ್ವಾಗತಿಸುತ್ತಾ ನನ್ನ ಸಂಕ್ಷಿಪ್ತ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ರ್ಯಾಮ್ಕೋಸ್ ಅಂದರೆ ರೈತರ ಅಡಿಕೆ ಮಾರಾಟ ಮತ್ತು ಪರಿಷ್ಕರಣಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಭದ್ರಾವತಿಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದರಲ್ಲಿ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಮಾತನಾಡಿದವರು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಎಂ ವಿರೂಪಾಕ್ಷಪ್ಪನವರು. ಕೇಳುಗರೆ, ಸಂಘದ 2024-25 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ದಿನಾಂಕ 20/9/2025 ಅಂದರೆ ನಾಳೆ ಶನಿವಾರ ಬೆಳಿಗ್ಗೆ 11:00 ಭದ್ರಾವತಿ APMC ಆವರಣದಲ್ಲಿರುವ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಯುತ HL ಷಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ಸೇರಿ ನಡೆಸಲು ಸಂಘದ ಆಡಳಿತ ಮಂಡಳಿ ನಿರ್ಣಯಿಸಿದೆ. ಸರ್ವ ಸದಸ್ಯರು ಈ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬೇಕಾಗಿ ಕೋರಿಕೆ. ಇದುವರೆಗೂ ರ್ಯಾಮ್ಕೋಸ್ನ ಪ್ರಾಯೋಜಿತ ಕಾರ್ಯಕ್ರಮ, ಇದರಲ್ಲಿ ಅಡಿಕೆ ಮತ್ತು ಪರಿಷ್ಕರಣೆ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಭದ್ರಾವತಿಯ ಕಾರ್ಯಚಟುವಟಿಕೆಗಳ ಕುರಿತು ಮಾತನಾಡಿದವರು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಎಂ ವಿರೂಪಾಕ್ಷಪ್ಪನವರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ SM ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ಆತ್ಮೀಯ ಕೇಳುಗರೆ, ಗಮನಿಸಿ, ಇದೊಂದು ಪ್ರಕಟಣೆ. ರ್ಯಾಮ್ಕೋಸ್ ಅಂದ್ರೆ ರೈತರ ಅಡಿಕೆ ಮತ್ತು ಪರಿಷ್ಕರಣಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಭದ್ರಾವತಿಯ 2024